ಮತ್ತೇನು ವಿಚಾರಗಳಂತೀರಿ? ಇದು ಕ್ರಮೇಣ ಹಂತ ಹಂತವಾಗಿ ಮಣ್ಣಿನಲ್ಲಿರುವಂತಹ ಲವಣಗಳ ಪ್ರಮಾಣ ನಾವು ಕಡಿಮೆ ಮಾಡ್ತಾ ಹೋಗಬೇಕು. ಈಗೇನು ತಾವು ಹೇಳಿದ್ರೆ ನೀರು ನಿಲ್ಲಿಸಬೇಕು ನಾಲ್ಕೈದು ದಿವಸ ತನಕ, ಇಂತಹ ಒಂದು ಕ್ರಿಯೆ ಎಷ್ಟು ದಿವಸ ತನಕ ಮಾಡಬೇಕಾಗ್ತದೆ? ಇದು ಒಂದು ಮೂರ್ನಾಲ್ಕು ಬಾರಿ ಮಾಡಬೇಕು. ಮೂರ್ನಾಲ್ಕು ಸಲ ಎಷ್ಟು ದಿವಸಕ್ಕೊಮ್ಮೆ ಮಾಡಬೇಕಾಗ್ತದೆ? ನಾಲ್ಕೈದು ದಿವಸಗಳವರೆಗೆ ನೀರು ನಿಲ್ಲಿಸಬೇಕು. ಅದು ಆದ್ಮೇಲೆ ಒಂದ್ ಸರ್ತಿ ಒಣಗೋಗುವಂತೆ ಮಾಡಬೇಕು. ಯಾಕಂತಂದ್ರೆ ಮತ್ತೆ ಅದು ನೀರು ಆವಿಯಾಗಿ ಕೆಳಗೆ ಹೋದಂತ ಲವಣ ಮತ್ತೆ ಮೇಲೆ ಬರುವಂತೆ ಆಗ್ಬೇಕು. ಅದು ಆದ್ಮೇಲೆ ಮತ್ತೊಂದ್ಸರ್ತಿ ಒಂದ್ ನಾಲ್ಕೈದು ದಿವಸಗಳೊಳಗೆ ನೀರು ನಿಂದಿರಿಸಬೇಕು. ಅದು ಆದ್ಮೇಲೆ ಮತ್ತು ಲವಣಗಳು ಕರಗಿದಾಗ ಮತ್ತೆ ಹೊರಗೆ ಕಳಿಸಬೇಕು. ಈ ತರ ಒಂದು ನಾಲ್ಕೈದು ಸರ್ತಿ ಸರಿ ಮಾಡೋದ್ರಿಂದ ಲವಣಗಳ ಪ್ರಮಾಣ ತುಂಬಾ ಕಡಿಮೆ ಆಗುತ್ತದೆ. ಯಾವಾಗ ಯಾವಾಗ ತಮಗ ಇಂತಹ ಒಂದು ಉಪ್ಪು ತಮ್ಮ ಜಮೀನೊಳಗೆ ಶೇಖರಣೆ ಆಗ್ಯದ ಅಂತ ಗೊತ್ತಾದಾಗ ಅದನ್ನ ಮಾಡಬೇಕು. ಅದ್ರ ಜೊತೆಗೆ ಸಾಲಿನಿಂದ ಸಾಲಿಗೆ ಕಡಿಮೆ ಅಂತರ ನೀಡಬೇಕು. ಬೆಳೆಗಳು ಬೆಳೆಯುವಾಗ ಬಿತ್ತನೆ ಬೀಜದ ಪ್ರಮಾಣದಲ್ಲಿ ಅತಿ ಹೆಚ್ಚು ಅಂದ್ರೆ ಬಿತ್ತನೆ ಬೀಜ ಅತಿ ಹೆಚ್ಚಾಗಿ ಉಪಯೋಗ ಮಾಡಬೇಕು. ಆಮೇಲೆ ಸಸಿಗಳನ್ನು ನಾಟಿ ಕೂಡ ಬಹಳ ಹೆಚ್ಚಾಗಿ ಸಸಿ ನಾಟಿ ಮಾಡಬೇಕು. ಅಂದ್ರೆ ಅಂತರ ಕಡಿಮೆ ಇಟ್ಟು ಬಿತ್ತನೆ ಮಾಡಬೇಕಂತೀರಿ? ಯಾಕಂದ್ರೆ ಮೊಳಕೆ ಲವಣಾಂಶಗಳು ಜಾಸ್ತಿ ಇರೋದ್ರಿಂದ ಮೊಳಕೆ ಪ್ರಮಾಣದಲ್ಲಿ ಬಹಳ ಇಳಿಮುಖವಾಗಿರುತ್ತದೆ. ಇದರಿಂದ ಹೆಚ್ಚಾಗಿ ಬಿತ್ತನೆ ಬೀಜಗಳನ್ನು ಉಪಯೋಗ ಮಾಡಬೇಕು. ಈಗ ಮತ್ತ ರೈತರು ಇದ್ರ ಜೊತೆಗೆ ತಿಪ್ಪೆ ಗೊಬ್ಬರ ಆಗಲಿ ಆಮೇಲೆ ಎರೆ ಗೊಬ್ಬರ ಆಗಲಿ ಹಸಿರೆಲೆ ಗೊಬ್ಬರ ಇವುಗಳನ್ನು ಉಪಯೋಗ ಮಾಡ್ಕೊಳ್ಬೇಕಂತೀರಿ? ಹೌದು, ಅಂದ್ರೆ ಈ ಸಾವಯವ ಗೊಬ್ಬರಗಳು ಜೈವಿಕ ಗೊಬ್ಬರಗಳನ್ನು ಹೆಚ್ಚಾಗಿ ಉಪಯೋಗಿಸಬೇಕು. ಇದರಿಂದ ಮಣ್ಣಿನಲ್ಲಿರುವ ಕಾರ್ಬನ್ ಕಂಟೆಂಟ್ ಅಂತಾರಲ್ಲ ಇಂಗಾಲದ ಪ್ರಮಾಣ ಜಾಸ್ತಿ ಆಗುತ್ತದೆ. ಹೀಗಾಗಿ ಜೈವಿಕ ಕ್ರಿಯೆಗಳು ಕೂಡ ಜಾಸ್ತಿ ಆಗುತ್ತವೆ. ಹೀಗಾಗಿ ಮಣ್ಣಿನಲ್ಲಿ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳಕ್ಕೆ ಸೂಕ್ತವಾಗುತ್ತದೆ. ಸವಳು ಇರುವುದರಿಂದ ಮಣ್ಣಿನೊಳಗೆ ಯಾವುದೇ ಒಂದು ಜೈವಿಕ ಕ್ರಿಯೆ ನಡೆಯೋದಕ್ಕೆ ಬಹಳ ಕಷ್ಟ ಆಗಿಬಿಡುತ್ತದೆ. ಅದರಲ್ಲಿನ ಸಾವಯವ ಪದಾರ್ಥಗಳ ಪ್ರಮಾಣ 1%ಗಿಂತ ಕಡಿಮೆ ಇರುತ್ತದೆ. ಸವಳು ಅಥವಾ ಕ್ಷಾರ ಮಣ್ಣಿನಲ್ಲಿ 1%ಗಿಂತ ಬಹಳ ಕಡಿಮೆ ಆಗಿರುತ್ತದೆ. ಹೀಗಾಗಿ ಯಾವುದೇ ರೀತಿಯಾಗಿ ಜೈವಿಕ ಕ್ರಿಯೆಗಳು ನಡೆಯಲಾರದಂತಹ ಸ್ಥಿತಿಯಲ್ಲಿ ಬಂದು ಮುಟ್ಟಿರುತ್ತದೆ ಮಣ್ಣಿನ ಸ್ಥಿತಿ. ಹೀಗಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳು ಅಥವಾ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸುವುದರಿಂದ ಮಣ್ಣಿನ ಫಲವತ್ತತೆ ಮತ್ತು ಪುನಶ್ಚೇತನಗೊಳಿಸಬಹುದು. ಸಾಮಾನ್ಯವಾಗಿ ಸವಳಾಗುವುದಕ್ಕೆ ನೀರಾವರಿ ಕಾರಣ ಅಂತೀರಿ? ಅಂದ್ರೆ ಯಾವ ನೀರಾವರಿಯಲ್ಲಿ ಹೆಚ್ಚಿನ ಲವಣಗಳು ಇದ್ರೆ ನೀರು ಪ್ರಮುಖವಾಗಿ ಕಾರಣವಾಗುತ್ತದೆ. ಬರೋಬ್ಬರಿ, ನಾವು ಸರಿಯಾದ ಪ್ರಮಾಣದೊಳಗೆ ನೀರು ಬಿಡದೇ ಇದ್ರೆ ಒಂದೊಂದು ಬೆಳೆಗೆ ಭತ್ತಕ್ಕೆ ಹೆಚ್ಚಾಗಿ ನೀರು ಬೇಕಾಗುತ್ತದೆ. ಅಂದ್ರೆ ಅದರಲ್ಲೂ ಕೂಡ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಆದ್ರೆ ಬಹಳಷ್ಟು ಪ್ರದೇಶದಲ್ಲಿ ಅಂದ್ರೆ ಈ ಮಾನ್ವಿ ಸಿನ್ನೂರು ಹೊಲಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಬಹಳಷ್ಟು ರೈತರು ಜೋಳಕ್ಕೆ ಕೂಡ ನೀರು ನಿಲ್ಲಿಸುತ್ತಾರೆ. ಜೋಳಕ್ಕೆ ಕೂಡ ಅತಿ ಹೆಚ್ಚಾಗಿ ನೀರು ನಿಲ್ಲಿಸುತ್ತಾರೆ. ಹಾಗಾಗಿ ಅದರಿಂದ ಸವಳು ಮತ್ತು ಕ್ಷಾರ ಆಗಬಹುದು ಮುಂದೆ. ಅಂದ್ರೆ ಯಾವ ಬೆಳೆಗೆ ಎಷ್ಟು ನೀರು ಕೊಡಬೇಕು ಅಷ್ಟೇ ಕೊಡಬೇಕು. ಇದನ್ನ ತಜ್ಞರು ಹೇಳ್ತಾರೆ ರೈತ ಬಂಧವರೆ, ತಾವು ಕೃಷಿ ವಿಜ್ಞಾನ ಕೇಂದ್ರ ಆಗಲಿ ಅಥವಾ ಕೃಷಿ ಇಲಾಖೆಯನ್ನಾಗಲಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ತಮಗ ಸಾಕಷ್ಟು ವಿಷಯಗಳು ಗೊತ್ತಾಗ್ತಾವ. ಎಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲಿ ನಾವು ಸುಧಾರಣೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಳ್ಳೇದು. ಅವಿನಾಶ್ ಪಾಟೀಲ್ ಅವರ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸವಳು ಮತ್ತು ಕ್ಷಾರದ ಮಣ್ಣುಗಳು ಅಂತಂದ್ರೆ ಏನು, ಅವುಗಳನ್ನು ಯಾವ ರೀತಿ ಸುಧಾರಣೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ತಮ್ಮನ್ನು ಯಾರಾದರೂ ಸಂಪರ್ಕ ಮಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? 9980388582. ರೈತ ಬಾಂಧವರೇ, ಈಗೇನು ಅವಿನಾಶ್ ಅವರು ತಮ್ಮ ಮೊಬೈಲ್ ನಂಬರ್ ಅನ್ನು ಹೇಳಿದ್ರೆ ನಾನು ಇನ್ನೊಂದ್ಸಲ ಅದನ್ನು ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9908888582. ಈ ನಂಬರ್ ಅನ್ನು ಸಂಪರ್ಕ ಮಾಡಿ ತಮಗೆ ಮಣ್ಣಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳ ಬಗ್ಗೆ ಅವರ ಜೊತೆಗೆ ಮಾತಾಡಬಹುದು. ಒಳ್ಳೆಯದು ಡಾಕ್ಟರ್ ಅವಿನಾಶ್ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಏನು ಈ ಸವಳು ಮತ್ತು ಕ್ಷಾರೀಯ ಮಣ್ಣುಗಳಲ್ಲಿ ಯಾವ ರೀತಿ ಕೃಷಿ ಮಾಡಬಹುದು ಅನ್ನೋದ್ರ ಬಗ್ಗೆ ಮತ್ತೆ ಹೆಚ್ಚಿನ ಇಳುವರಿಗೆ ತೊಂದರೆ ಆಗಲಾರದಂಗ ಯಾವ ರೀತಿ ನಮ್ಮ ವ್ಯವಸ್ಥೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಈಗ ಮಾಶಾಳದ ಮಲ್ಲಪ್ಪ ದಾಯಿಗೋಡಿ ಹಾಗೂ ಸಂಗಡಿಗರಿಂದ ಮೈಲಾರಲಿಂಗನ ಪದವಂತ ಕೇಳೋಣಂತ.